ಮಾಜಿ ಪ್ರಧಾನಿ ದೇವೇಗೌಡರು ಇಂದು ತುಮಕೂರು ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡರು. ಕಾಂಗ್ರೆಸ್ನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬೆಳಗಾವಿ ವಿಭಾಗದಲ್ಲಿ ಪ್ರಚಾರ ಕೈಗೊಂಡರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯದ ದಕ್ಷಿಣ ಭಾಗದಲ್ಲಿ ಪ್ರಚಾರ ಆರಂಭಿಸಿದ್ದಾರೆ. ಜೆಡಿಎಸ್ ಮುಖಂಡರು, ಆಮ್ ಆದ್ಮಿ, ಬಿಎಸ್ಪಿ ಸೇರಿದಂತೆ ವಿವಿಧ ನೋಂದಾಯಿತ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು, ಪಕ್ಷೇತರರು ಸಹ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಮತ ಯಾಚಿಸುತ್ತಿದ್ದಾರೆ ಎಂದು ವರದಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ, ಅರಭಾವಿ, ಬೈಲಹೊಂಗಲದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಇಂದು ಪ್ರಚಾರ ನಡೆಸಿದರು. ಗೋಕಾಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಅಭ್ಯರ್ಥಿ ಮಹಾಂತೇಶ ಕಡಾಡಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾವೇರಿ ಹಾಗೂ ರಾಣೆಬೆನ್ನೂರಿನಲ್ಲಿ ರೋಡ್ ಶೋ ನಡೆಸಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಯಾಚಿಸಿದರು. ಮುಖ್ಯಮಂತ್ರಿಗಳ ಜಯವಾಹಿನಿ ರೋಡ್ ಶೋ ಜಿಲ್ಲೆಯ ಬಂಕಾಪುರ, ಶಿಗ್ಗಾಂ ಹಾಗೂ ಸವಣೂರಿನಲ್ಲಿ ನಡೆಯಿತು. ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿಂದು ಸಂಜೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಾಲೂಕು ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ ಮಾನೆ ಪರ ಪ್ರಚಾರ ನಡೆಸಲಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಅಭಿಯಾನ ಮುಂದುವರೆದಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶಾಂತಿಸಾಗರದಲ್ಲಿ ಸಾಹಸ ಕ್ರೀಡೆಗಳ ಮೂಲಕ ಮತದಾನ ಜಾಗೃತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಇಟ್ನಾಳ್ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ವತಿಯಿಂದ ಮಾಹಿತಿ ಶಿಕ್ಷಣ ಸಂವಹನ ಸಂಯೋಜಕರಿಂದ ದೋಣಿ ಮಡಗು ಗ್ರಾಮ ಪಂಚಾಯಿತಿಯಲ್ಲಿ ಮತದಾನದ ಕುರಿತು ಕಾಲ್ನಡಿಗೆ ಜಾಥಾ ಮತ್ತು ಕರಪತ್ರಗಳ ಮೂಲಕ ಮತದಾರರಿಗೆ ಅರಿವು ಮೂಡಿಸಿದರು. 80 ವರ್ಷ ಮೇಲ್ಪಟ್ಟ ಮತದಾರರಿಗೆ ಸನ್ಮಾನಿಸಿ ಖಚಿತ ಮತದಾನ ಮಾಡುವಂತೆ ಮನವಿ ಮಾಡಲಾಯಿತು. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಚಿಕ್ಕಮಗಳೂರು ನಗರದಲ್ಲಿ ಇಂದು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಎತ್ತಿನಗಾಡಿ ಮೆರವಣಿಗೆ ಮೂಲಕ ಮತದಾನ ಕುರಿತಾದ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಕೆಸ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವೀಪ್ ಸಮಿತಿ ಅಂತದ್ದು ನೋಡಿರ್ತೀವಿ. ಆವಾಗ ನಿಮಗೆ ಜಳ್ಳು ಶುರುವಾಗುತ್ತೆ ಒಡೆಯಲ್ಲಿ. ಸೊ ಹಾಗಾಗಿ ಮರಳುಗದ್ದೆ ಇರತಕ್ಕಂಥವ್ರು ಪೊಟಾಷನ್ನ ಎರಡು ಸರಿ ಕೊಡ್ರಿ. ಕೊಡ್ತಕ್ಕಂಥ ಪೊಟಾಷು ಏನು 33 ಕೆ ಜಿ ಕೊಡ್ತೀವಿ, ಅದನ್ನು ಎರಡು ಸರಿ, ಒಂದು ನಾಟಿ ಮಾಡಿದಾಗ ಇನ್ನೊಂದು ಮೂರನೇ ಗೊಬ್ಬರ ಕೊಡ್ತೀವಲ್ಲ, ಎರಡನೇ ಗೊಬ್ಬರ ಅಂತ ನಾವೇನು ಹೇಳ್ತೀವಲ್ಲ, ಆವಾಗ ಕೊಡ್ತಕ್ಕಂಥದ್ದು ಒಳ್ಳೆಯದು. ಬೇರೆ ಗದ್ದೆಗಳಿಗೆ ನೀವು ಒಂದೇ ಸರಿ 33 ಕೆ ಜಿ ಪೊಟಾಷನ್ನ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಸರ್. ಇಲ್ಲ, ನೀವು ಪೊಟಾಷಿನ ಕೊಡ್ಬೇಕಾರೆ ಸ್ಟಾರ್ಟಿಂಗೇ ಕೊಟ್ರಿ ಪೊಟಾಷಿನ. ನೆಕ್ಸ್ಟ್ ಹೇಳಿ, ಒಂದು ಅಲೆ ಫಾರ್ಮಿಂಗ್ ಅಂತ ಮಾಡ್ತೀವಿ, ಭತ್ತನೆಲ್ಲ ಆ ಕಡೆ ಈ ಕಡೆ ಮಡಿಚಿಬಿಟ್ಟು ಅದು ಸ್ಪ್ರೆಡ್ ಆಗ್ದಂಗೆ, ಅದಕ್ಕೆ ಒಂದು ಕಾನ್ಫಿಡರ್ ಅಂತ ಬರುತ್ತೆ, ಅದನ್ನು 0.3 ml ಹಾಕ್ಕೊಂಡು ಸ್ಪ್ರೇ ಕೊಡೋದ್ರಿಂದ ಈ ಝೋನು ಬೇರೆ ಕಡೆ ಸ್ಪ್ರೆಡ್ ಆಗ್ದಂಗೆ ಅದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಂದು ಸೂಕ್ತ ಸಂದರ್ಭ ಸರ್. ವೆಂಕಟೇಶ್ವರ ಗೊತ್ತಾಯ್ತಲ್ಲ, ಕೇಳಿದ್ರಲ್ವಾ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸರ್, ಈಗಾಗಲೇ ಹೇಳ್ತಾ ಇದ್ರೆ ಭತ್ತದ ಬೀಜೋಪಚಾರ ಅಂತೇಳಿ, ಅದರ ಉಪಯೋಗಗಳೇನು ಮತ್ತು ಹೇಗೆ ಅದು ಸರ್? ಒಂದು ಬೀಜದಿಂದ ಬರ್ತಕ್ಕಂಥ ರೋಗಗಳು ಏನಿದ್ದಾವೆ ಅದನ್ನು ಬೀಜೋಪಚಾರ ಮಾಡೋದ್ರಿಂದ ಅದನ್ನು ನಾವು ತಡಿತಾ ಹೋಗ್ಬೋದು ಸರ್. ಆ ಬೀಜೋಪಚಾರದಲ್ಲಿ ನಾವು ಪ್ರತಿ ಕೆ ಜಿ ಭತ್ತಕ್ಕೆ 2-3 ಗ್ರಾಮು ಕಾರ್ಬನ್ ಡೈಜಿಯಮ್ ಅಂತ ನಮ್ಮಲ್ಲಿ ಬೀಜೋಪಚಾರ ಸಿಗುತ್ತೆ. ಭತ್ತನ ನೆನೆಸಿ ಆ ನೆಂದಂಥ ಭತ್ತಕ್ಕೆ ಕಾರ್ಬನ್ ಡೈಜಿಯಮ್ ಅದ್ರ ಮೇಲೆ ಇದು ಮಾಡಬೇಕು, ಲೇಪನ ಮಾಡಿ ಅದನ್ನು ನೆರಳಲ್ಲಿ ಆರಿಸ್ಬಿಟ್ಟು ಆಮೇಲೆ ನಾವು ಬೆಡ್ಡಿಗೆ ಹಾಕ್ತಕ್ಕಂಥದ್ದು. ಅದರಿಂದ ನಾವು ಈ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನು ನಾವು ತಡಿಬೋದು ಸರ್. ಈಗೇನು ನಮ್ಮ ರೈತ ಬಾಂಧವರು ಕೇಳಿದರು, ಆ ರೋಗನ ಆ ಒಂದು ಹಂತದಲ್ಲಿ ತಡೀಲಿಕ್ಕೆ ಅವಕಾಶ ಇರುತ್ತೆ ಸರ್. ಅದು ಖಂಡಿತ ಸರ್. ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡೋದು ಅಂತೇಳಿ. ಹೌದು ಸರ್, ಅದು ಮಾತಾಡ್ತಾ ಮಧ್ಯೆ ನಿಲ್ಲಿಸಿದ್ವಿ. ಈಗ ಆ್ಯಕ್ಚುಲಿ ಮಣ್ಣು ಪರೀಕ್ಷೆ ನಾವು ಗೊಬ್ಬರ ಕೊಡಬೇಕಾದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಾಗುತ್ತೆ. ನಾವು ಹೆಚ್ಚಾಗಿ ಜಿಪ್ಸಮನ್ನು ನಾವು ಯೂಸ್ ಮಾಡಲ್ಲ. ಎಲ್ಲೆಲ್ಲಿ ಗದ್ದೆಗಳು ಈಗ ಅಲ್ಕಲಿಟಿ ಫಾರ್ಮೇಷನ್ ಅಂತ ಆಗ್ತಾ ಇದ್ದಾವೆ, ನಾವೊಂದು 50 ಮಣ್ಣನ್ನು ಟೆಸ್ಟ್ ಮಾಡಿದ್ರೆ ಒಂದು 25-30 ಕ್ಷಾರವಾಗಿರ್ತಕ್ಕಂಥದ್ದು ಬರ್ತಾ ಇದೆ. ಅಂದರೆ ಪ್ರತಿ ವರ್ಷ ಭತ್ತ ಬೆಳೆದು ಮಣ್ಣಿನ ಮೇಲ್ಪದರೆ ಪೂರ್ತಿ ಕ್ಷಾರವಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದನ್ನು ಕಡಿಮೆ ಮಾಡಬೇಕಂದ್ರೆ ಜಿಪ್ಸಮನ್ನು ಹಾಕ್ಬೇಕಾಗುತ್ತೆ ಸರ್. ಆ ಜಿಪ್ಸಮ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಜಿಪ್ಸಮನ್ನು ಕೊಡಬೇಕಾಗುತ್ತೆ ಅಂತ ರೈತರು ಮಣ್ಣು ಪರೀಕ್ಷೆ ಒಂದು ರಿಪೋರ್ಟ್ ಇದ್ರೆ ನಮ್ಮ ಹತ್ರ ತಗೊಂಬಂದ್ರೆ ಅದಕ್ಕೆ ಏನೇನು ಪರಿಹಾರ ಮಾಡಬಹುದು ಅಂತ ನಾವು ಮಾಹಿತಿ ಕೊಡಬಹುದು. ಒಂದು ಕರೆ ಇದೆ, ತಗೊಂಬಿಡೋಣ. ಖಂಡಿತ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸರ್, ನಾವು ಕೆಆರ್ನಗರದಿಂದ ಹೆಬ್ಬಾಳ ಸರ್. ಕೆಆರ್ನಗರದಿಂದ ಹೆಬ್ಬಾಳ ವೆಂಕಟರಮಣ ಅಂತ. ವೆಂಕಟರಮಣ, ಓಕೆ. ವೆಂಕಟರಮಣ ಅವರೇ, ಏನ್ ಸಮಸ್ಯೆ ಇದೆ ಕೇಳಿ. ಸರ್, ಭತ್ತದ ಒಟ್ಟು ಪಾತೆ ಮಾಡ್ತೀವಿಲ್ಲ ಸರ್, ಆಗ ಪೈರೆ ಬರೋದಿಲ್ಲ ಸರ್ ಗಿಳಕ್ಕೆ. ನಮಸ್ಕಾರ ವೆಂಕಟರಮಣ ಅವರೇ. ತಾವು ಅದೇ ಈಗ ಒಟ್ಲಪಾತಿ ಪೈರುಗಳು ಬೇರೆ ಜಾಸ್ತಿ ಕೊಟ್ಟಿರುತ್ತೆ, ಕೀಳಲಿಕ್ಕೆ ಬರಲ್ಲ ಅಂತವ. ಅದಕ್ಕೆ ಯೂಶಲಿ ಏನು ಮಾಡ್ತೀವಿ, ನೀವು ನಾಟಿ ಮಾಡ್ಬೇಕಾರೆ ಆ ನಾಟಿ ಮಾಡಿ ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ಜಿಪ್ಸಮ್ ಕೊಡ್ರಿ. ಒಂದು ಬೆಡ್ಗೆ ನಿಮಗೆ ಒಂದು ಎಕರೆ ನರ್ಸರಿ ಇದ್ರೆ ಒಂದು 3 ಕುಂಟೆ ನರ್ಸರಿ ಮಾಡ್ಕೊಂಡಿರ್ತೀರ, ಅದಕ್ಕೆ ಸ್ವಲ್ಪ ಜಿಪ್ಸಮನ್ನು ನೀವು ಕೊಡೋದ್ರಿಂದ ಆ ಬೆಡ್ಡು ಅಗ್ರ ಆಗುತ್ತೆ, ಬೇರುಗಳು ಈಸಿಯಾಗಿ ನಿಮಗೆ ತೆಗಿಲಿಕ್ಕೆ ಬರುತ್ತೆ ಭತ್ತದ ಬೇರುಗಳು. ಹಾಗಾಗಿ ಸ್ವಲ್ಪ ಜಿಪ್ಸಮ್ ಯೂಸ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೇದು ವೆಂಕಟರಮಣವ್ರೆ. ನಾಟಿಗೆ ನೀವು ಗೊಬ್ಬರ ಕೊಡ್ಬೇಕಾರೆ ಒಂದು ಎಕರೆ ನರ್ಸರಿ ಅಂದರೆ ಒಂದು 3 ಕುಂಟೆ ನರ್ಸರಿಗೆ ಅಂದರೆ 1-1.5 ಕೆಜಿ ಯೂರಿಯಾ ಕೊಡಬೇಕಾಗುತ್ತೆ ಬೆಡ್ಗೆ, 2-2.5 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತೀವಿ SSP ಅಂತ ಹೇಳ್ತೀವಿ, ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಕೊಡೋ ಉದ್ದೇಶ ಏನು ಅಂದರೆ ನಿಮಗೆ ಅದರಲ್ಲಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಎರಡೂ ಇರುತ್ತೆ SSPಲಿ, ಆಮೇಲೆ ಬೆಡ್ಡು ಭಾಳಷ್ಟು ನಿಮಗೆ ಈಸಿಯಾಗಿ ಪೈರನ್ನು ತೆಗಿಲಿಕ್ಕೆ ಸಾಕಾರಾಗುತ್ತೆ SSP ಕೊಡೋದ್ರಿಂದ. ಜೊತೆಗೆ 1.5 ಕೆಜಿ ಪೊಟಾಷಿಯನ್ ಕೊಡ್ತಕ್ಕಂಥದ್ದು ಸೂಕ್ತ. ಅಂದರೆ ಒಟ್ಲಪಾತಿಯಲ್ಲಿ ನಿಮಗೆ ಬರ್ತಕ್ಕಂಥ ರೋಗಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಆ ಪೊಟಾಷ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗಿ ಪೊಟಾಷಿಯನ್ನು 1.5 ಕೆಜಿ ಅಂದರೆ 1.5 ಕೆಜಿ ಯೂರಿಯಾ, 2.5 ಕೆಜಿ ಸೂಪರು, 1.5 ಕೆಜಿ ಪೊಟಾಷಿಯನ್ನು ಆ ಬೆಡ್ಡಿಗೆ ಕೊಡಬೇಕಾಗುತ್ತೆ ವೆಂಕಟರಮಣವರೇ. ನಾಟಿಗೆ ಕೊಡ್ತಕ್ಕಂಥ ಗೊಬ್ಬರನ ಇದುವರೆಗೂ ಹೇಳಿದ್ದು, ನೆಕ್ಸ್ಟ್ ಗೊಬ್ಬರ ಕೊಡ್ಬೇಕಾದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಏನೇನು ಗೊಬ್ಬರ ಕೊಡಬೇಕು ಅಂತ ನಿಮಗೆ ಗೊತ್ತಾ. ಸರಿ ಸರ್, ನಮಸ್ತೆ ಸರ್. ನಮಸ್ತೆ ವೆಂಕಟರಮಣ ಅವರೇ, ಒಂದು ಕರೆ ಇದೆ ಸರ್, ಮತ್ತೊಂದು ಕರೆ ಇದೆ ತಗೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಏನ್ ಹೆಸರು? ನಾಗರಾಜ್. ನಾಗರಾಜ್ ಹೇಳಿ. ನಾಗರಾಜ್ ಅವರೇ, ಏನ್ ಸಮಸ್ಯೆ ಇದೆ ನಿಮ್ದು? ನಮಸ್ಕಾರ ನಾಗರಾಜ್ ಅವರೇ, ಮಾಗುಳ್ಳು ಗ್ರಾಮದವರು. ನನಗೆ ನಮಸ್ಕಾರ, ಚೆನ್ನಾಗಿದ್ದೀರಾ ನಾಗರಾಜ್ ಅವರೇ? ತಾವು ಕೇಳ್ತಾ ಇದ್ದೀರಾ ಪೋಷಕಾಂಶಗಳನ್ನ ನಾವು ಎಲೆ ಮೇಲೆ ಕೊಡೋದು ಹೇಗೆ ಅಂತ ನೀವು ಕೇಳ್ತಾ ಇದ್ದೀರಾ. ಕೆಲವು ಪೋಷಕಾಂಶಗಳನ್ನ ನಾವು ಎಲೆ ಮೇಲೆ ಕೊಡ್ಬೋದು, ಜಿಂಕ್ EDTಯನ್ನು ಎಲ್ಲೆಲ್ಲಿ ನಮಗೆ ಸತುವಿನ ಕೊರತೆ ಶುರುವಾಗುತ್ತೆ ಅಂಥ ಟೈಮಲ್ಲಿ ಆ ಒಂದು ಪೋಷಕಾಂಶ ಎಲೆ ಮೇಲೆ ಕೊಡ್ಬೋದು. ಜೊತೆಗೆ ನೀವು ಇತ್ತೀಚೆಗೆ ನ್ಯಾನೋ ಯೂರಿಯಾ ಅಂತ ಎಲ್ಲ ಕಡೆ ನಾವು ರೈತ ಬಂಧುವರಿಗೆ ಹೇಳ್ತಾ ಇದ್ದೀವಿ, ಆ ನ್ಯಾನೋ ಯೂರಿಯಾನ ಒಂದು ಎಕರೆ ಪ್ರದೇಶಕ್ಕೆ ಸ್ಪ್ರೇ ಮಾಡ್ತಕ್ಕಂಥದ್ದು 1/2 ಲೀಟ್ರು. ನೀವು ಎರಡನೇ ಗೊಬ್ಬರನ ಯೂರಿಯಾ ಕೊಡೋದು ಬೇಡ, ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಿ ಅಂತ ಎಲ್ಲ ಕಡೆ ಹೇಳ್ತಾ ಇದ್ರಿ. ಅದನ್ನು ಹೆಚ್ಚಿನ ಮಾಹಿತಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ, ಕೊನೆಯಲ್ಲಿ ನಾನು ನಂಬರು ಕೊಡ್ತೀವಿ ನಿಮಗೆ, ಹೆಚ್ಚಿನ ಮಾಹಿತಿ ನ್ಯಾನೋ ಯೂರಿಯಾದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ನಾಗರಾಜ್ ಅವರೇ ನಿಮ್ಮ ಸಮಸ್ಯೆಗಳಿದ್ರೆ ನಂತರ ಕೊನೆಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಅವ್ರ ನಂಬರ್ ಹೇಳ್ತಾರೆ, ನೇರವಾಗಿ ಸಂಪರ್ಕಿಸ್ಬೋದು. ನೀವು ಹಳೆ ಸ್ನೇಹಿತರಾಗಿರೋದ್ರಿಂದ ನಿಮ್ಮ ಅವ್ರ ನಂಬರ್ ನಿಮ್ಮ ಹತ್ರ ಇರ್ಬೋದು. ನಾಗರಾಜ್ ಅವರೇ ಧನ್ಯವಾದಗಳು, ಕಾರ್ಯಕ್ರಮದ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಸರಿ ಹೇಳಿ, ಈಗ ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಈಗ ಲಘು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋದು ಹೇಗೆ? ಹೆಚ್ಚಾಗಿ ನಾವು ಈ ಪೋಷಕಾಂಶ ನಿರ್ವಹಣೆ ಮಾಡಲಿಕ್ಕೆ ಭತ್ತದಲ್ಲಿ ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ಜಿಂಕಿನ ಕೊರತೆ ನೋಡ್ತೀವಿ. ನಮ್ಮ ತುಂಬ ಜನ ರೈತ ಬಾಂಧವರು ಅದ್ರ ಬಗ್ಗೆ ಕೇಳ್ತಾ ಇದ್ರು. ಆ ಜಿಂಕಿನ ಕೊರತೆ ನೀಗಿಸ್ತಕ್ಕಂಥದ್ದು ಇದು ನೇರವಾಗಿ ಮನುಷ್ಯರ ಆರೋಗ್ಯದ ಮೇಲೆ ಒಂದು ಪರಿಣಾಮ ಬೀರ್ತಕ್ಕಂಥದ್ದು. ನಾವೇನು ಶುಗರು ಮನುಷ್ಯರು ಬರ್ತದಲ್ಲ ಆ ಒಂದು ಇದಕ್ಕೆ ಜಿಂಕು ನೇರವಾಗಿ ರಿಲೇಟೆಡ್ ಇರ್ತಕ್ಕಂಥದ್ದು. ಪ್ರತಿ ಎಕರೆಗೆ 5-8 ಕೆಜಿ ಜಿಂಕನ್ನು ನಾವು ನಾಟಿ ಮಾಡೋದಕ್ಕೆ ಮೊದಲೇ ಒಂದು 4-5 ದಿವಸ ಮೊದಲೇ ಮಣ್ಣಿಗೆ ಸೇರಿಸ್ಬಿಡ್ಬೇಕು ಸರ್. ಆ ಜಿಂಕನ್ನ ಸೇರಿಸೋದ್ರಿಂದ ಆ ಜಿಂಕನ್ನ ಒಂದು ನ್ಯೂನತೆ ಬರ್ತಕ್ಕಂಥದ್ದು ಬೆಳೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಜಿಂಕನ್ನು ಕೊಡ್ತಕ್ಕಂಥದ್ದು ಲೇಟೆಸ್ಟ್ ಸ್ಟೇಜಲ್ಲಿ ಜಿಂಕನ್ನು EDTಯನ್ನು ನಾವು ಜಿಂಕ್ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಆ ಸ್ಪ್ರೇ ಮಾಡಲಿಕ್ಕೂ ಸಹ ಒಂದು ನಾವು ಅದು ವ್ಯವಸ್ಥೆ ಮಾಡ್ತೀವಿ ಸರ್ ಅವ್ರಿಗೆ. ಮತ್ತೆ ಮಾತಾಡೋಣ ಸರ್, ಒಂದು ಖಂಡಿತ. ಹಲೋ ಹಲೋ, ಆಕಾಶವಾಣಿ. ಹೌದು ಆಕಾಶವಾಣಿ, ನಮಸ್ತೆ. ಯಾರು ಮಾತಾಡ್ತಾ ಇರೋದು ಸರ್? ನಾನು ನಾಗರಾಜು ಅಂತ, ಅರಕೆರೆಯಿಂದ ಸರ್. ನಾಗರಾಜು ಅವರೇ, ಅರಕೆರೆಯಿಂದ ಹೇಳಿ. ನಾಗರಾಜು ಅವರೇ, ಏನ್ ಸಮಸ್ಯೆ ಇದೆ? ಈಗ ನಾವು ಭತ್ತನ ಹಿಂದೆ ಜಯ 1001 ಈ ತರ ಜ್ಯೋತಿ ಈ ತರ ಭತ್ತಗಳಿಗೆ ಹೊಂದ್ಕೊಬಿಟ್ಟಿದ್ದು. ಈಗ ನಾವೇನ್ ಮಾಡಿದೀವಿ, ಈಗ ಕ್ರಾಸ್ ಭತ್ತಗಳು ಅಂದ್ರೆ 836, 837, 836 ಈ ತರ ಭತ್ತಗಳಿಗೆ ಹೊಂದ್ಕೊಂಡು ಈಗ ಒಂದ್ 2 ವರ್ಷದಿಂದ ಬಂದಿದೀವಿ. ನಾವೀಗ ಯೂರಿಯಾನ ಒಂದ್ ಸ್ವಲ್ಪನೂ ಕೊಡ್ತಾ ಇಲ್ಲ ಭತ್ತಕ್ಕೆ. ಹೇಳಿ ನಾಗರಾಜ್. ಆ ಭತ್ತ ಹೇಗೆ ಅಂದ್ರೆ ಇಳುವರಿನು ತುಂಬಾ ಚೆನ್ನಾಗ್ ಬರ್ತದೆ, ಆದಾಯನು ಜಾಸ್ತಿ ಬರ್ತದೆ ಅಂತ ನಾವು ಅಲ್ಲಿ ಅಡ್ವರ್ಟೈಸ್ ಆದ ಸರ್. ಅದೊಂದೇ ನಮಗೆ ಪ್ರಾಬ್ಲಮ್ ಆಗಿರೋದು. ಒಂದು ಒಂದು ಒಂದು ಇಳುವರಿ ಕಡಿಮೆ ಬರ್ತಾ ಇದೆಯಾ? ಇಲ್ಲ ಸರ್, ಇಳುವರಿನು ಜಾಸ್ತಿ ಬರ್ತಾ. ಹೌದು ಹೌದು, ಆದ್ರೆ ಭತ್ತ ಪರ್ಚೇಸ್ ಅಲ್ಲಿ ನಮ್ಗೆ ತುಂಬಾ ಇದಾಯ್ತಾ ಸರ್. ಆದಾಯ ನಾವು ಎಷ್ಟು ಖರ್ಚು ಮಾಡಿರ್ತೀವಿ ಆ ಹಣ ವಾಪಸ್ ಬರುವುದಿಲ್ಲ ಸರ್. ಒಳ್ಳೆ ಇಳುವರಿ ಬರ್ತದೆ, ಒಳ್ಳೆ ಭತ್ತ ಬರ್ತದೆ. ನಮ್ಗೆ ಯೂರಿಯಾ ಕಂಟ್ರೋಲ್ ಇರೋದ್ರಿಂದ ಯಾವ ಒಂದು ರೋಗ ರುಜಿನ ಏನು ಬೆಳೆದಿಲ್ಲ, ಭತ್ತ ಈಲ್ಡ್ ಆಗಿ ಬಹಳ ಚೆನ್ನಾಗ್ ಬರ್ತದೆ. ಯಾವ್ದೇ ಒಂದು ಮಿಲ್ಲು ಒಂದು ಫಾರಂ ಹೋದಾಗ ನಾವು ಈ ಭತ್ತನ ನೇರವಾಗಿ ಪರ್ಚೇಸ್ ಮಾಡ್ತಾರೆ. ಆದ್ರೆ ಆ ಭತ್ತ ನಾವು ಕಷ್ಟಪಟ್ಟು ಬೆಳೆದ್ರಿಂದ ಬರೋ ಆದಾಯ ಕಡಿಮೆ ಇರುತ್ತಲ್ಲ ಸರ್, ಇದಕ್ಕೇನ್ ಮಾಡುದು ಅಂತ. ತಾವು ಹೇಳ್ತಕ್ಕಂಥದ್ದು ಮಾರ್ಕೆಟ್ ಅಲ್ಲಿ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ ಅಂತ, ನೀವು ಬೆಳೆದಂತ ಬೆಳೆಗೆ ಇಳುವರಿ ಚೆನ್ನಾಗ್ ಬರುತ್ತೆ, ರೋಗ ರುಜಿನಗಳು ಬರಲ್ಲ, ನಮಗೆ ಇಳುವರಿ ಬಂದ್ರೂ ನಮಗೆ ರೇಟ್ ಸಿಗ್ತಾ ಇಲ್ಲ, ಕಡಿಮೆ ಬರ್ತದೆ ಅಂತ. ಸೊ ಈಗ ನಿಮ್ಮಲ್ಲಿ ಲೋಕ ಆದಷ್ಟು ಏನು ಮಾಡೋದ್ರಿಂದ ಲೋಕಲಲ್ಲಿ ನಿಮಗೆ ಡಿಮ್ಯಾಂಡ್ ಇರತಕ್ಕಂಥ ಬೆಳೆ, ಈಗ ಜ್ಯೋತಿ ಇನ್ನು ಮೈಸೂರು ಭಾಗದಾಗೆಲ್ಲ ಬೆಳೀತಾರೆ, ಒಳ್ಳೆ ಮಾರ್ಕೆಟಿಂಗ್ ಇರುತ್ತೆ, ಕೇರಳದವ್ರು ಬರ್ತಾರೆ. ಸೊ ಆದಷ್ಟು ನಿಮಗೆ ಮಾರ್ಕೆಟಿಂಗಲ್ಲಿ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು, ಚೆನ್ನಾಗಿ ಬರ್ತಕ್ಕಂಥ ಭತ್ತದ ಬೆಳೆ ವೆರೈಟಿಗೆ ಅಂದರೆ ತಳಿಗೆ ಚೇಂಜ್ ಮಾಡ್ತಕ್ಕಂಥದ್ದು ಸೂಕ್ತ. ನಾಗರಾಜ್ ಅವರೇ, ಸರ್ ಈಗ ನಾವು ಮಿಲ್ಗೆ ಹೋದ್ರೆ, ಈಗ ನಮ್ಮೂರ್ ಪಕ್ಕ ಅರ್ಕೆರೆ ಪಕ್ಕನೆ ಒಂದ್ ತಡಗೋಡಿ ಅಂತ ಐತೆ, ಆ ಮಿಲ್ಗಳಲ್ಲಿ ಹೋದ್ರೆ ಏನ್ ಹೇಳ್ತಾರೆ, ಹೈಬ್ರಿಡ್ ಭತ್ತಗಳಿಗೆ ಹೋಲ್ಕಂದ್ರೆ ನೀವು ನಾವು ನೇರವಾಗಿ ಪರ್ಚೇಸ್ ಮಾಡ್ತೀವಿ. ಹೈಬ್ರಿಡ್ ಭತ್ತ ಅಂತಲ್ಲ, ನಿಮ್ಮ ಜಮೀನಿಗೆ ಹೊಂದ್ಕೊಳ್ತಕ್ಕಂಥದ್ದು ಮಾರ್ಕೆಟಲ್ಲಿ ನಿಮಗೆ ಒಂದು ಒಳ್ಳೆ ರೇಟ್ ಸಿಗ್ತಕ್ಕಂಥದ್ದು, ರೋಗ ರುಜಿನಗಳು ಆದಷ್ಟು ಕಡಿಮೆ ಬರ್ತಕ್ಕಂಥ ತಳಿಗಳ ನೀವು ಆಯ್ಕೆ ಮಾಡ್ಕಂತಕ್ಕಂಥದ್ದು ಬಹಳ ಒಳ್ಳೆಯದು ಸರ್. ನೀವು ನಮಸ್ಕಾರ. ನಮಸ್ತೆ ನಾಗರಾಜ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಧನ್ಯವಾದಗಳು. ಸರಿ ಹೇಳಿ. ಈಗ ಅದೇ ನಾವು ಸಮಗ್ರ ಪೋಷಕಾಂಶಗಳದ್ದು ಎರಡು ಮೂರು ಹಂತದಲ್ಲಿ ನಾವು ಇದು ಮಾಡ್ತೇವೆ ಸರ್. ಒಂದು ನಾಟಿ ಮಾಡಿದ ತಕ್ಷಣ ಕೊಡ್ತಕ್ಕಂಥ ಗೊಬ್ಬರ, ಮೂಲ ಗೊಬ್ಬರ ಅಂತ ನಾವು ಹೇಳ್ತೀವಿ ರೈತರು. ಇಲ್ಲಿ ಸಮರ್ಪಕ ಗೊಬ್ಬರ ಒದಿಸ್ಬೇಕು. ಇತ್ತೀಚೆಗೆ ಏನಾಗಿದೆ, ಮೂಲ ಗೊಬ್ಬರ ಕೊಡ್ತಕ್ಕಂಥದ್ದು ಕೈ ನಾಟಿ ಮಾಡ್ತಕ್ಕಂಥ ರೈತರು ಮೂಲ ಗೊಬ್ಬರ ಕೊಡ್ತಾ ಇದ್ರು, ಈಗ ಡ್ರಮ್ ನಾಟಿ ಅಂತ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಹೊಸ ಹೊಸ ತಾಂತ್ರಿಕತೆ ಮಾಡ್ತಾ ಇದ್ದೀವಿ. ಆಮೇಲೆ ಚೆಲ್ ಭತ್ತ ಅಂತ ತುಂಬ ಜನ ರೈತರು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಆಳುಗಳ ಕೊರತೆ ಶುರುವಾಗಿದೆ, ಹಂಗಾಗಿ ಚೆಲ್ ಭತ್ತ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇವಕ್ಕೆ ನಾವು ಗೊಬ್ಬರನ ಸ್ಟಾರ್ಟಿಂಗೇ ಕೊಡಲ್ಲ, 9 ದಿವಸದ ಮೇಲೆ ನಾವು ಇವಕ್ಕೆ ಗೊಬ್ಬರ ಕೊಡ್ತಾ ಹೋಗ್ತೀವಿ ಸರ್. ಆಮೇಲೆ ಕಳೆನಾಶಕ ಅಂದರೆ ಉಪಯೋಗಿಸ್ತಕ್ಕಂಥದ್ದು ಭಾಳ ಅತಿ ಮುಖ್ಯವಾಗಿದ್ದು ಈ ಚೆಲ್ ಭತ್ತದಲ್ಲಿ, ಇಲ್ಲಾಂದರೆ ಭತ್ತದ ಬೆಳೆ ಜೊತೆಲಿ ಕಳೆನೂ ಉಟ್ಬಿಟ್ರೆ ಎಲ್ಲೋ ಒಂದು ಹಂತದಲ್ಲಿ ಅವರು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾಮಿನಿ ಗೋಲ್ಡು ಅಥವಾ ಈ ಥರ ಕಳೆನಾಶಕನ 9 ದಿವಸಕ್ಕೆ ಒಂದು ಸ್ಪ್ರೇ ಕೊಡ್ತಕ್ಕಂಥದ್ದು, 18ನೇ ದಿವಸಕ್ಕೆ ಇನ್ನೊಂದು ಸ್ಪ್ರೇ ಕೊಡೋದ್ರಿಂದ ಈ ಒಂದು ಕಳೆನಾಶಕನ ಕಂಟ್ರೋಲ್ ಮಾಡಿಕೊಂಡು ನಾವು ಬೆಳೆನ ಭಾಳ ಉತ್ಕೃಷ್ಟವಾಗಿ ಬೆಳಿಬೋದು ಸರ್. ಇದಕ್ಕೂ ಅಷ್ಟೇ, ಗೊಬ್ಬರನ ನಾವೇನು ರೆಕಮೆಂಡೇಷನ್ ಇದೆ, 40-20-20 ಅಂತ ಅಂದರೆ 50-45 kg ಯೂರಿಯಾ, 125 kg ಸೂಪರು, 33 kg ಪೊಟಾಷಿಯನ್ನ ಪ್ರತಿ ಎಕರೆಗೂ ನಾವು ವಿವಿಧ ಹಂತದಲ್ಲಿ ಒದಗಿಸ್ತಕ್ಕಂಥದ್ದು ಸೂಕ್ತ ಸರ್. ಈಗ ಹೊಸ ತಾಂತ್ರಿಕತೆಗಳ ಬಗ್ಗೆ ಹೇಳಿದಲ್ಲ, ಡ್ರಮ್ ಫೀಡರು, ಡ್ರಮ್ ಸೀಡರು ಮತ್ತು ಚಲ್ಲು ಭತ್ತ ಅಥವಾ ಕೈ ನಾಟಿ, ಹೌದು ಸರ್, ಇದ್ರ ಬಗ್ಗೆ ಒಂದಿಷ್ಟು ವಿವರಣೆ ಸರ್. ಆಕ್ಚುಲಿ ಇದು ಡ್ರಮ್ ಸೀಡರ್ ಅಂದರೆ ಇದು ಆ್ಯಕ್ಚುಲಿ ಹಳೆ ಮೊದಲಿಂದಲೂ ಇರತಕ್ಕಂಥ ಟೆಕ್ನಾಲಜಿ, ತುಂಬ ಜನ ರೈತರು ಇದನ್ನು ಉಪಯೋಗಿಸ್ತಾ ಇರಲಿಲ್ಲ. ಸೊ ಇತ್ತೀಚೆಗೆ ಏನಾಗಿದೆ, ಆಳುಗಳ ಕೊರತೆ ಜಾಸ್ತಿ ಆಗ್ತಾ ಏನಾಗುತ್ತೆ, ರೈತರು ಮತ್ತೆ ಹಳೆ ಪದ್ಧತಿಗೆ ಬರ್ತಾ ಇದ್ದಾರೆ. ಸೊ ಡ್ರಮ್ ಸೀಡರ್ಲು ಬೇರೆ ಬೇರೆ ಡ್ರಮ್ ಸೀಡರ್ಗಳು ಬಂದಿದ್ದಾವೆ ಸರ್. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲ ರೈತ ಬಾಂಧವರಿಗೆ ಒಂದು 15-20 ಡ್ರಮ್ ಸೀಡರ್ ತಂದು ಒಂದು ದಿನಕ್ಕೆ 100 ರೂಪಾಯಿ ಬಾಡಿಗೆ ಅವ್ರಿಗೆ, ಆ ಡ್ರಮ್ ಸೀಡರ್ ತೊಗೊಂಡೋಗಿ ನಾಟಿ ಮಾಡ್ಕೊಂಡು ವಾಪಸ್ ತಗೊಂಬಂದು ನಮ್ಗೆ ಅದೇ ಕಂಡೀಷನಲ್ಲಿ ಕೊಡ್ತಕ್ಕಂಥ ರೈತರಿಗೆ ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ಜೊತೆಗೆ ಯಾರ್ಯಾರು ಹೊರಗಡೆ ನಾವು ಇರ್ತಕ್ಕಂಥ ರೈತರು ನಾವೇ ಪರ್ಚೇಸ್ ಮಾಡ್ತೀವಿ, 2-2.5 ಸಾವಿರ ಆಗುತ್ತೆ ಅದು, 3,000 ರೂಪಾಯಿ ಅದನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ ಒಂದು ಅಡ್ರೆಸ್, ಕಂಪ್ನಿ ಅಡ್ರೆಸ್ ಅವ್ರಿಗೆ ಕೊಟ್ಟು ನೀವಲ್ಲೇ ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡಿ ಅಂತ ನಾವು ಕೊಡ್ತಾ ಇದ್ದೀವಿ. ಒಬ್ಬ ರೈತ ಮಿನಿಮಮ್ ಅಂದರೆ 2-3 ಎಕರೆ, ಒಬ್ಬ ಇಬ್ಬರು ಇದ್ದರೂ ನಾಟಿ ಮಾಡ್ತಕ್ಕಂಥದ್ದು. ಅದಕ್ಕೆ ಬೇರೆ ಬೇರೆ ಮೆಥಡ್ ಇದೆ, 2-3 kg ಡ್ರಮ್ಮಿಗೆ ತುಂಬತಕ್ಕಂಥದ್ದು, ಅದನ್ನು ಎಳ್ಕೊಂಡು ಹೋಗಿ ಅದು ಹುಟ್ಟಿ ಬಂದ ತಕ್ಷಣ ಕಳೆನಾಶಕವನ್ನು ಕೊಡ್ತಕ್ಕಂಥದ್ದು, ಇವನ್ನ ಅವ್ರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಸರ್ ಅವ್ರಿಗೆ, ರೈತರಿಗೆ. ಸರಿ, ಈಗ ನ್ಯಾನೋ ಯೂರಿಯಾದ ಬಗ್ಗೆ ಆಗಲಿ ಹೇಳಿ. ಇದಾದಮೇಲೆ ನಾವು ನೆಕ್ಸ್ಟು ಈಗ ಬರ್ತಕ್ಕಂಥ ಇತ್ತೀಚೆಗೆ ಡ್ರೋನಲ್ಲಿ ಸ್ಪ್ರೇ ಮಾಡಿಸ್ತಕ್ಕಂಥ ಒಂದು ಡೆಮಾನ್ಸ್ಟ್ರೇಷನ್ ನಾವು ಮಾಡಿಸ್ತು. ನ್ಯಾನೋ ಯೂರಿಯಾನ ಬೇಸಲ್ ಡೋಸೇಜು ಮೂಲ ಗೊಬ್ಬರ ನಾವೇನಿದೆ ಅದನ್ನು ಕೊಡ್ತಾ ಹೋಗ್ತೀವಿ. 30 ದಿವಸಕ್ಕೆ ನಾವೇನು ಯೂರಿಯಾ ಕೊಡಬೇಕು ಅದನ್ನು, ಸೊ ನ್ಯಾನೋ ಯೂರಿಯಾ ರೂಪದಲ್ಲಿ ಫೋಲಿಯಾ ಸ್ಪ್ರೇ ಕೊಡ್ತೀವಿ, ನ್ಯಾನೋ ಪಾರ್ಟಿಕಲ್ಸ್ ಅದು ಬೀಳೋದ್ರಿಂದ. ಸೊ 1 ಎಕರೆ ಪ್ರದೇಶಕ್ಕೆ 1/2 ಲೀಟ್ರ್ ಸಾಕಾಗುತ್ತೆ. ಸೊ ರೈತರು ಸ್ಪ್ರೇ ಮಾಡ್ಕೋಬೋದು. ಇಲ್ಲ, ಇತ್ತೀಚೆಗೆ ಈಗ ನಾವು ಡ್ರೋನಲ್ಲಿ ಸ್ಪ್ರೇ ಮಾಡಿಸ್ತಕ್ಕಂಥದ್ದು ಈ ವರ್ಷ ಬರ್ತಾ ಇದೆ. ಸೊ ಹೋದ ವರ್ಷ ಡೆಮಾನ್ಸ್ಟ್ರೇಷನ್ ಮಾಡಿಸಿದ್ದು, ಅದನ್ನು ರೈತ ಬಾಂಧವರು ಯೂಸ್ ಮಾಡಿಕೊಂಡು ಮಾಡ್ಬೋದು ಸರ್. ಇದನ್ನು ಎಲ್ರಿಗೂ ಮಾಹಿತಿಗಳನ್ನ ಕೊಡ್ತಾ ಇದ್ರಿ. ಖಂಡಿತ. ಈಗ ಡ್ರೋನ್ ಅಲ್ಲಿ ನೀವು ಸ್ಪ್ರೇ ಮಾಡ್ತಾ ಇರುವಾಗ ಇಷ್ಟು ಎಕರೆ ಇದೆ, ಅಷ್ಟು ಎಕರೆಗೂ ಆಗುವಷ್ಟು ಆಗುತ್ತೆ ಅದು? ಸರ್, ಅದು ಅರ್ಧ ಲೀಟ್ರ್ ಏನು ಕೆಮಿಕಲ್ಸ್ ಬರುತ್ತೆ, ಯೂರಿಯಾ, ನ್ಯಾನೋ ಯೂರಿಯಾ, ಅದು ಒಂದು ಎಕರೆ ಆಗುತ್ತೆ. ಸುಮಾರು 8-10 ಲೀಟ್ರ್ ಒಂದು ಡ್ರಮ್ಮಿಗೆ ಹಾಕ್ಕೊಂಡು ಅದನ್ನು ಒಂದು ಎಕರೆ ಕ್ಲೀನಾಗಿ ಸ್ಪ್ರೇ ಮಾಡ್ತಾರೆ ಸರ್ ಅವರು. ಅವ್ರಿಗೂ ಅಷ್ಟೇ, ಎಕರೆ ಬೇಸಿಸ್ ಮೇಲೆ ಒಂದು ಎಕರೆಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡಿಕೊಡ್ತಾರೆ. ಸೊ ಆ ಒಂದು ತಾಂತ್ರಿಕತೆನ ಇತ್ತೀಚೆಗೆ ಬರ್ತಾ ಇದೆ, ತುಂಬ ಕಂಪ್ನಿಗಳು ಬರ್ತಾ ಇದ್ದಾವೆ ಡ್ರೋನ್ ಸರ್ವಿಸ್ ಕೊಡಲಿಕ್ಕೆ. ಸೊ ರೈತ ಬಾಂಧವ್ರಿಗೆ ಇದನ್ನು ಸ್ವಲ್ಪ ರೇಟು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಯೂ ಇರುತ್ತೆ ಸರ್. ನೀವು ನಿಮ್ಮ ಕೆ ವಿ ಕೆ ಮೂಲಕನೂ ಕೂಡ ಕೊಡ್ತಾ ಇದ್ದೀರಿ ಅಲ್ವಾ? ಕೆ ವಿ ಕೆಯಲ್ಲಿ ನಾವು ಹೊಸರಿಲ್ಲ ಡೆಮಾನ್ಸ್ಟ್ರೇಷನ್ ಮಾಡಿಸಿದ್ದು, ಮುಂದಿನ ದಿನಗಳಲ್ಲಿ ನಮಗೆ ಒಂದು ಡ್ರೋನ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ ICRಯಿಂದ. ಕೊಟ್ಟಂಥ ಸಂದರ್ಭದಲ್ಲಿ ರೈತರಿಗೆ ಒಂದು ಬಾಡಿಗೆ ಆಧಾರದ ಮೇಲೆ ಇವನ್ನ ನಾವು ರೈತರಿಗೆ ಕೊಡ್ತಾ ಹೋಗ್ತೀವಿ, ಸರ್ವಿಸ್ ಕೊಡ್ತಾ ಹೋಗ್ತೀವಿ ಸರ್. ಸರ್, ಈಗ ಯಾವುದೇ ಬೆಳೆ ಆಗಲಿ ಸಾಮಾನ್ಯವಾಗಿ ರೋಗಗಳ ಕಾಟ ಜಾಸ್ತಿ. ಖಂಡಿತ ಖಂಡಿತ. ಈಗ ರೋಗಗಳ ಭತ್ತದಲ್ಲಿ ರೋಗಗಳ ನಿರ್ವಹಣೆ ಹೇಗೆ ಸರ್? ಭತ್ತದಲ್ಲೇ ಇದು ಒಂದು ರೋಗ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಬಹುಮುಖ್ಯವಾದ ಒಂದು ಹಂತ. ಅದರಲ್ಲಿ ನಾವು ನಾಟಿ ಮಾಡಿ ಒಂದು ತೆಂಡೆ ಹೊಡಿತಕ್ಕಂಥ ಪದೇ 30-35 ದಿವಸಕ್ಕೆ ಒಂದು ಕಾಂಡ ಕೊರಕ ಅಂತ ಬರುತ್ತೆ ಸರ್. ಅದು ಕಾಂಡ ಕೊರಕ ಬರೋದು ಸುಳಿ ಪೂರ್ತಿ ಒಣಗಿದಂಗೆ ಆಗುತ್ತೆ. ಆ ಒಣಗಿದಂಗೆ ಆದ ನಂತರ ಪೂರ್ತಿ ಆ ಬೆಳೆ ಮತ್ತೆ ಚಿಗುರಲ್ಲ. ಸೊ ಪಕ್ಕದಲ್ಲಿ ಇನ್ನೊಂದು ಚಿಗುರು ಬರಬೇಕಾಗುತ್ತೆ. ಸೊ 1%-2% ಇದ್ದರೆ ತೊಂದರೆ ಇಲ್ಲ ಸರ್, ತೆಂಡೆ ಚೆನ್ನಾಗಿ ಒಡೆಯುತ್ತೆ. ತುಂಬ ಅವಳಿ ಆದ ಸಂದರ್ಭದಲ್ಲಿ ಆ ತೆಂಡೆ ಪೂರ್ತಿ ನಶಿಸಿ ಹೋಗ್ತಕ್ಕಂಥ ಸಂದರ್ಭ ಇರುತ್ತೆ. ಸೊ ಅಲ್ಲಿ ಇಲ್ಲಿ ಒಂದೊಂದು ಕಡೆ ಏನಾರು ಸುಳಿ ಒಣಗ್ತಾ ಇದ್ದರೆ ಅಥವಾ ಸುಳಿ ಎಳೆದ್ರೆ ಕೈಗೆ ಬಂದರೆ ಅದು ಕಾಂಡ ಕೊರಕದಿಂದ ಆಗಿರ್ತಕ್ಕಂಥ ಡ್ಯಾಮೇಜು. ಅದಕ್ಕೆ ಕ್ಲೋರೋಫೈರಿಪಾಸನ್ನು 20 EC ಅಂತ ಬರುತ್ತೆ, ಅದನ್ನು ಎರಡೆ ಮೇಲೆ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಅದನ್ನು ಒಂದು ಆ ಒಂದು ಹಂತದಲ್ಲೇ ಕಂಟ್ರೋಲ್ ಮಾಡ್ಬೋದು ಸರ್. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಇದು ಕೀಟ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಶೀತ್ ಬ್ಲೈಟ್ ಅಂತ ಒಂದು ರೋಗ ಬರುತ್ತೆ ಸರ್. ಅದು ಹೆಚ್ಚಾಗಿ ನೀರಿನ ಗದ್ದೆಗಳು ಅಂದರೆ ಇದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಗದ್ದೆಗಳಿಗೆ ಬರ್ತಕ್ಕಂಥದ್ದು. ಒಂದು ನೀರನ್ನು ಕಡಿಮೆ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಒಂದು ಕಾಂಟ್ರಾಪ್ಲೆಸ್ ಅಂತ ಒಂದು ಕೆಮಿಕಲ್ ಬರುತ್ತೆ ಸರ್, ಅದನ್ನು ಸ್ಪ್ರೇ ಮಾಡೋದ್ರಿಂದ ಆ ಒಂದು ಶೀತ್ ಬ್ಲೈಟ್ ಅಂತ ನಾವೇನು ಹೇಳ್ತೀವೋ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಂಕಿ ರೋಗ ಅಂತ ಬರುತ್ತೆ, ಅದನ್ನು ಸಾಕಷ್ಟು ಮಾಹಿತಿ ಕೊಟ್ಟು. ಅಥವಾ ನೆಕ್ ಬ್ಲಾಸ್ಟ್ ಅಂತ ಬರುತ್ತೆ, ಕುತ್ತಿಗೆ ರೋಗ ಅಂತ ಬರುತ್ತೆ, ಅವೆರಡನ್ನು ನಾವು ಈ ಒಂದು ಕೆಮಿಕಲ್ಸ್ ಸ್ಪ್ರೇ ಮಾಡ್ಕೊಂಡು ಹೋಗೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಕೀಟದಂತೆಯಲ್ಲಿ ನಮಗೆ ಬರ್ತಕ್ಕಂಥದ್ದು ಕಾಂಡ ಕೊರಕ ಬರುತ್ತೆ. ಅದು ಬಿಟ್ಟರೆ ಎಲೆ ಸುತ್ತಿಕೊಂಡು ಒಂದು ಕೀಟ ಬರುತ್ತೆ ಸರ್, ಎಲೆ ಸುತ್ತಿಕೊಂಡು ಎಲೆ ಮೇಯ್ತಾ ಇರುತ್ತೆ. ಹಳ್ಳಿ ಕಡೆಯೆಲ್ಲ ಬಿಳುಮಾರಿ ಅಂತ ರೈತರುಗಳು ಕರೀತಾರೆ. ಅದಕ್ಕೂ ಅಷ್ಟೇ, ಕ್ಲೋರೋಪೈರಿಪಾಸು ಅಥವಾ ಕರಾಟೆನ ಎರಡೇ ಮೇಲೆ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಕೀಟದ ಆವಳಿಯನ್ನು ಕಡಿಮೆ ಮಾಡ್ಕೋಬೋದು ಸರ್. ಭಾಳ ಒಳ್ಳೆ ಮಾಹಿತಿ ಸರ್. ಈಗ ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೂ ಕೂಡ ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ, ಹಾಗಾಗಿ ತಕ್ಕ ಪರಿಹಾರನ ಕಂಡುಕೊಂಡ್ಬಿಟ್ರೆ ಇದಕ್ಕೆ ಜೈವಿಕವಾಗಿ ಏನಾದರೂ ಪರಿಹಾರ ಇದೆಯಾ ಸರ್? ಜೈವಿಕವಾಗಿ ಸದ್ಯಕ್ಕೆ ಇದರಲ್ಲಿ ಏನು ಪರಿಹಾರ ಇಲ್ಲ. ಆ ಕಾಂಡ ಕೊರಕಕ್ಕೆ ಟ್ರೈಕೋಗ್ರಾಮ ಜಪಾನಿಕ ಅಂತ ಒಂದು ಪ್ಯಾರಾಸೈಟ್ ಇದೆ ಸರ್, ಅದು ಕೆಲವು ಕಡೆ ಇದೆ. ಅದನ್ನು ತಗೊಂಬಂದು ರಿಲೀಸ್ ಮಾಡೋದ್ರಿಂದ ಕಾಂಡ ಕೊರಕದ ಆವಳಿನೂ ಸ್ವಲ್ಪ ಮಟ್ಟ ಕಂಟ್ರೋಲ್ ಮಾಡ್ಬೋದು. ಬಟ್ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಅದನ್ನು ರಿಲೀಸ್ ಮಾಡ್ತಕ್ಕಂಥ ಸಂದರ್ಭ ಕಡಿಮೆ ಸರ್, ಆವುಳ ಡ್ಯಾಮೇಜ್ ಆಗಿಬಿಡುತ್ತೆ, ಹಾಗಾಗಿ ಅದನ್ನು ಮಾಡ್ತಾ ಇಲ್ಲ ಸರ್. ಈಗ ಕೆಲವು ರೈತರು ಸಾಮಾನ್ಯವಾಗಿ ಲೇಟಾಗಿ ನಾಟಿ ಮಾಡುವಂಥ ಪದ್ಧತಿ ಇತ್ತೀಚೆಗೆ ಆಗ್ತಾ ಇದೆ. ಖಂಡಿತ ಖಂಡಿತ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ಆ್ಯಕ್ಚುಲಿ ಮೊದಲೆಲ್ಲ ಮೇ ಜೂನು ಜುಲೈ ಒಳಗೆ ನಾಟಿ ಮಾಡ್ತಾಯಿದ್ರು. ಇತ್ತೀಚೆಗೆ ಏನಾಗ್ತಾಯಿದೆ, ಚಾನಲ್ಲಿ ಬಿಡ್ತಕ್ಕಂಥ ನೀರು, ಡ್ಯಾಮಿಂದ ಬಿಡ್ತಕ್ಕಂಥ ನೀರು ದಿನೇ ದಿನ ಲೇಟ್ ಆಗ್ತಾ ಇದೆ. ಆಮೇಲೆ ಲೇಟ್ ಆಗ್ತಾ ಇರೋದ್ರಿಂದ ರೈತರು ನಾಟಿ ಮಾಡ್ತಕ್ಕಂಥದ್ದು ಲೇಟ್ ಆಗ್ತಾ ಹೋಗ್ತದೆ. ಆಗಸ್ಟ್ 15-20 ನಂತರ ನಾಟಿ ಮಾಡ್ತಾಯಿದ್ದಾರೆ. ನಾಟಿ ಮಾಡೋದ್ರಿಂದ ಏನು ತೊಂದರೆಗಳು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಸರ್. ಮೊದಲನೇದೆ, ಒಂದು ನಮಗೆ ಭತ್ತ ತುಂಬ ದಿವಸ ಬೆಳೆದ್ರೆ 100-120 ದಿವಸ 125 ದಿವಸ ತಕ್ಕ ಬೆಳೆದ್ರೆ ಒಳ್ಳೆ ಬೆಳವಣಿಗೆ ಬರುತ್ತೆ, ಹೈಟ್ ಬರುತ್ತೆ, ಆಮೇಲೆ ನಮಗೆ ಒಳ್ಳೆ ಇಳುವರಿ ಬರುತ್ತೆ ಸರ್ ಜಾಸ್ತಿ ದಿನ ಬೆಳೆದ್ರಿಂದ. ಬಟ್ ಲೇಟಾಗಿ ನಾಟಿ ಮಾಡೋದ್ರಿಂದ ಈ ಥರ ತುಂಬ ಲಾಂಗ್ ಡ್ಯೂರೇಷನ್ ವೆರೈಟಿ ನಾಟಿ ಮಾಡಿದ್ರೆ ನವಂಬರ್ ಡಿಸೆಂಬರಿಗೆ ಬಂದರೆ ಚಳಿ ಬರೋದ್ರಿಂದ ಸೊ ಆವಾಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಮಗೆ ಗೊನೆ ಹೊರ್ಗಡೆಗೆ ಬರಲ್ಲ, ಇಳುವರಿ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇದೆ. ಅಂಥ ಸಂದರ್ಭದಲ್ಲಿ ಎಲ್ಲ ಶಾರ್ಟ್ ಡ್ಯೂರೇಷನ್ಗೆ ಹೋಗ್ತಾರೆ, 80-85 ದಿವಸದ ವೆರೈಟಿಗೆ ಹೋಗ್ತಾ ಇದ್ದಾರೆ. ಇದು ಬೆಳವಣಿಗೆ ಕಡಿಮೆ, ಇಳುವರಿ ತಕ್ಕ ಮಟ್ಟಿಗೆ ಅಷ್ಟು ಬರದೇ ಇದ್ರೂ ಇಳುವರಿ ಬರುತ್ತೆ. ಬಟ್ ಬೆಳವಣಿಗೆ ಕಡಿಮೆ ಇರದೆ ಹುಲ್ಲು ಸಿಗಲ್ಲ, ದನಕರುಗಳಿಗೆ ಹುಲ್ಲು ಸಿಗಲ್ಲ, ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು. ಆಮೇಲೆ ಚಳಿಗಾಲಕ್ಕೆ ಸಿಗಾಕೊಂಡ್ರೆ ಇದು ಗೊನೆನೇ ಹೊರ್ಗಡೆಗೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಸ್ಪ್ರೇ ಮಾಡಿ ಅದನ್ನು ಕಾಪಾಡಿಕೊಂಡು ಅದು ಬಂದಷ್ಟನ್ನು ಹಾರ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಇದೆ. ನಾಟಿ ಈ ಕೆಲವು ರೈತರು ಏನು ಮಾಡ್ತಾರೆ, ಪಂಪ್ ಸೆಟ್ ಇರ್ತಕ್ಕಂಥವ್ರು ವಟ್ಲಪಾತಿನ ಮೊದಲೇ ನರ್ಸರಿ ಮಾಡ್ಕೊಂಡು ನೀರು ಬರೋತ್ತಿ ಪೈರು ರೆಡಿ ಮಾಡ್ಕೊಂಡು ಬಂದ ತಕ್ಷಣ ಇಮ್ಮಿಡಿಯೇಟ್ ನಾಟಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಕ್ಕಿರೋರು ಮಾಡ್ಕೊಂಡಿದ್ದಾರೆ. ಅವರು ಒಳ್ಳೆ ಇಳುವರಿಯನ್ನು ತಗೊತಾ ಇದ್ದಾರೆ ಸರ್ ಅವರು. ಸರ್, ಈಗ ಕೊಯ್ಲಾದ ನಂತರ ಸಾಮಾನ್ಯವಾಗಿ ನಾವು ಕಬ್ಬಿನ ಬೆಳೆಯಲ್ಲಿ ನೋಡಿದ ಹಾಗೇನೆ ಭತ್ತದ ಬೆಳೆಯಲ್ಲೂ ಕೂಡ ಬೆಂಕಿ ಕೊಟ್ಟು ಬಿಡ್ತಾರೆ, ಕುಳೆ ಎಲ್ಲ ಬೆಂಕಿ ಹಾಕ್ತಕ್ಕಂಥ ಬೆಂಕಿ ಹಾಕ್ತಂತ ಪ್ರವೃತ್ತಿ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆಕ್ಚುಲಿ ಈಗ ಇತ್ತೀಚೆಗೆ ಕಡಿಮೆ ಆಗಿದೆ, ಮದ್ದೆಲ್ಲ ಕಬ್ಬಿನ ಕಟಾವ್ ಆದ ನಂತರ ಕಬ್ಬಿನ ಸೋಗಿ ಬೆಂಕಿ ಹಾಕ್ಬಿಡ್ತಿದ್ರು, ಭತ್ತಕ್ಕಿದ್ರು ಬೆಂಕಿ ಹಾಕ್ಬಿಡ್ತಿದ್ರು. ಸೊ ಇತ್ತೀಚೆಗೆ ಜನರಲ್ಲಿ ಒಂದು ಅವೇರ್ನೆಸ್ ಬಂದಿದೆ ಸರ್, ಬೆಂಕಿ ಹಾಕ್ಬಾರ್ದು, ಬೆಂಕಿ ಹಾಕಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ಕಾರ್ಬನ್ ಎಲ್ಲ ಸುಟ್ಟೋಗ್ಬಿಡುತ್ತೆ ಸರ್. ನಮ್ಮ ಕಬ್ಬಿನ ಸೋಗಲ್ಲಿ ಸುಮಾರು 60-70% ಕಾರ್ಬನ್ ಇದೆ, ಭತ್ತದಲ್ಲಿ 35-40% ಕಾರ್ಬನ್ ಇರ್ತಕ್ಕಂಥದ್ದು. ಬೆಂಕಿ ಹಾಕಿದ್ರೆ ಸುಟ್ಟೋಗೋದ್ರಿಂದ ಬರೀ ಸಿಲಿಕ ಉಳಿಯುತ್ತೆ ಸರ್, ಸಿಲಿಕ ನಮ್ಮ ಬೆಳೆಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಸೊ ಹಾಗಾಗಿ ಬೆಂಕಿ ಹಾಕೋದನ್ನು ಕಡಿಮೆ ಮಾಡಿ ಅದನ್ನು ಒಂದು ಪುಡಿ ಮಾಡಿ ಅಲ್ಲೇ ಸೇರಿಸ್ತಕ್ಕಂಥದ್ದು ಕಬ್ಬಿನ ರೆವದಿ ಆದರೆ. ಸೊ ಇತ್ತೀಚೆಗೆಲ್ಲ 6 ಸಾಲ್ ಮಾಡೋದ್ರಿಂದ ಆ ಸೋಗನ್ನು ಮದ್ಯಕ್ಕೆ ಹಾಕ್ಬಿಟ್ಟು ಒಂದು 2 ನೀರು ಕೊಟ್ಟರೆ ಕೊಳಿತಕ್ಕಂಥ ಪ್ರವೃತ್ತಿ ಇದೆ. ಇತ್ತೀಚೆಗೆ ಅದು ಕೊಳಿತಕ್ಕಂಥ ಒಂದು ಕೆಮಿಕಲ್ಗಳು ಬಂದಿದ್ದಾವೆ ಸರ್, ಜಿ ಕೆಮಿಕಲ್ ಇದ್ದಾವೆ ನಮ್ಮಲ್ಲಿದ್ದಾವೆ, ಅದನ್ನು ಅದ್ರ ಮೇಲ್ಗಡೆ ಚೆಲ್ಲೋದ್ರಿಂದ ಬೇಗ ಕೊಳೆಯೋಕ್ಕೂ ಶುರುವಾಗುತ್ತೆ. ಭತ್ತದಲ್ಲಾದರೆ ಮಿಷಿನ್ ಕಟಿಂಗ್ ಮಾಡ್ತಾರೆ, ಸ್ವಲ್ಪ ಕೂಳೆ ಜಾಸ್ತಿ ಬಿಟ್ಟು ಕಟ್ ಮಾಡೋದ್ರಿಂದ ಆ ಫಲವತ್ತತೆ ಅಲ್ಲೇ ಉಳಿಯುತ್ತೆ. ಅದನ್ನು ಕಟಾವಾದ ನಂತರ ಇಮ್ಮಿಡಿಯೇಟ್ ಒಂದು ಉಳುಮೆ ಮಾಡಿದ್ರೆ ಅದ್ರ ಮೇಲೆ ಮಣ್ಣು ಬೀಳೋದ್ರಿಂದ ಬೆಂಕಿ ಹಾಕಿದ್ರೂ ಅದು ಹತ್ಕೊಳ್ಳೋದಿಲ್ಲ. ಹಾಗಾಗಿ ರೈತರಿಗೆ ಈ ಒಂದು ಮಾಹಿತಿನೂ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಕೊಡ್ತಾ ಇದ್ದೀವಿ ಸರ್. ಇನ್ನೊಂದು ನನ್ನ ಪ್ರಶ್ನೆ ಸರ್, ಹೇಳಿ ಸರ್. ಭತ್ತಕ್ಕೆ ಸಾಕಷ್ಟು ನೀರು ಬಯಸುತ್ತೆ ಭತ್ತದ ಬೆಳೆ. ಖಂಡಿತ ಖಂಡಿತ. ಈ ಭತ್ತದ ಬೆಳೆಗೆ ಈ ನೀರನ್ನು ಕಡಿಮೆ ನೀರಲ್ಲಿ ಬೆಳೆಯೋದು ಹೇಗೆ ಸರ್? ಇತ್ತೀಚೆಗೆ ಭತ್ತನ ಡ್ರಿಪ್ಪಲ್ಲು ಬೆಳೆಯೋಣ ಅನ್ನೋ ಒಂದು ರೈತರು ಕೆಲವು ಪ್ರಯತ್ನ ಪಟ್ಟಿದ್ದಾರೆ. ಭತ್ತಕ್ಕೆ ಯಥೇಚ್ಛವಾಗಿ ನೀರೇನು ಬೇಕಾಗಲ್ಲ ಸರ್, ಒಂದು ಇಂಚು ನೀರು ಅಥವಾ ತೇವ ಇದ್ದಂಥ ಸಂದರ್ಭದಲ್ಲೂ ಭತ್ತದಲ್ಲಿ ಇಳುವರಿನ ಸಾಕಷ್ಟು ತಗೋಬೋದು. ನಮ್ಮ ರೈತರಲ್ಲಿ ಏನಾಗಿದೆ, ಭತ್ತದ ಗದ್ದೆಯಲ್ಲಿ ಪೂರ್ತಿ ನೀರು ಕಟ್ಟಿದರೆ ನಮಗೆ ಭತ್ತ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಪ್ರವೃತ್ತಿ ಇದೆ. ನೀರನ್ನು ಆದಷ್ಟು ಕಡಿಮೆ ಮಾಡಿದಷ್ಟು ರೋಗ ರುಜಿನಗಳು ಕಡಿಮೆ ಆಗ್ತವೆ, ಇಳುವರಿ ಚೆನ್ನಾಗಿ ಬರುತ್ತೆ, ತೆಂಡೆ ಚೆನ್ನಾಗಿ ಒಡೆಯುತ್ತೆ ಸರ್. ಇವು 3-4 ಅನುಕೂಲಗಳು ನೀರನ್ನು ಕಡಿಮೆ ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ಅನುಕೂಲಗಳು ಸರ್. ಇದರಲ್ಲಿ ಹೊಸ ಹೊಸ ತಾಂತ್ರಿಕತೆಗಳು ಪದ್ಧತಿಗಳನ್ನು ಅದು ಇಂಟ್ರೊಡ್ಯೂಸ್ ಆಗಿದೆ ಸರ್. ಡ್ರಿಪ್ ಒಂದು ಇತ್ತೀಚೆಗೆ ಬರ್ತಾ ಇದೆ, ಇನ್ನು ರೈತರಿಗೆ ಇದು ಪ್ರಚಲಿತವಾಗಿಲ್ಲ. ಸೊ ಬೇರೆ ಬೇರೆ ನೀರನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಆಮೇಲೆ ರೈತರು ಎಲ್ಲೂ ನೀರು ಹೊರಗಡೆಗೆ ಹೋಗಲಿಕ್ಕೆ ಜಾಗ ಬಿಟ್ಟಿರಲ್ಲ, ಚಾನಲಿಂದ ಬಂದು ನೀರು ನೇರವಾಗಿ ಗದ್ದೆಗೆ ಬರೋದ್ರಿಂದ ಆ ನೀರನ್ನ ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಭಾಳಷ್ಟು ಕಷ್ಟ ಆಗ್ತಾಯಿದೆ. ಅಲ್ಲಿ ಒಂದು ಈ ಶೀತ ಬ್ಲೇಟ್ ಅನ್ನೋ ರೋಗ ತುಂಬ ಉಲ್ಬಣ ಆಗಿ ರೈತರಿಗೆ ಇಳುವರಿ ಕಡಿಮೆ ಮಾಡ್ತಾ ಇದೆ. ಆಮೇಲೆ ಕಳೆ ನಿಯಂತ್ರಣ ಭಾಳಷ್ಟು ಕಡಿಮೆ ನೀರು ಜಾಸ್ತಿ ಬರೋದ್ರಿಂದ. ಸೊ ಹಾಗಾಗಿ ಇವನ್ನ ಕೆಲವನ್ನ ನಿಯಂತ್ರಣ ಮಾಡೋದ್ರಿಂದ ನಮ್ಗೆ ಇಳುವರಿ ಜಾಸ್ತಿ ಮಾಡ್ತಕ್ಕಂಥದ್ದು ನಾವು ನೋಡಿದೀವಿ ಸರ್. ಈಗ ಅದೇ ಈಗ ನೀರು ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಹೊಸ ಪದ್ಧತಿ ಒಂದು ಇತ್ತೀಚೆಗೆ ಬಹಳ ಸದ್ದು ಮಾಡ್ತು ಒಂದು ಕಾಲಕ್ಕೆ, ಶ್ರೀ ಪದ್ಧತಿ ಅಂತ ಹೇಳಿ ಸರ್. ಈ ಬಗ್ಗೆ ಸರ್, ಶ್ರೀ ಪದ್ಧತಿ ತುಂಬಾ ಜನ ರೈತರು ಫಾಲೋಅಪ್ ಮಾಡಿದ್ದಾರೆ. ಶ್ರೀ ಪದ್ಧತಿ ಎಲ್ಲಿದ್ರು ಟೇಲ್ ಎಂಡ್ ಫಾರ್ಮರ್ಸ್ ಅಂತೀವಿ ಸರ್. ನಾವು ಚಾನಲ್ ಇಂದ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ನೀರಿನ ಒಂದು ಸೌಲಭ್ಯ ಕಡಿಮೆ ಆಗ್ಬಿಡುತ್ತೆ, ಬೇರೆಲ್ಲ ಬಿಟ್ಕೊಂಡು ಉಳಿದಂತ ನೀರು ಮಾತ್ರ ಅವ್ರಿಗೆ ಹೋಗ್ಬೇಕು. ಅಂತ ಒಂದು ಸಂದರ್ಭದಲ್ಲಿ ಶ್ರೀ ಮೆಥಡ್ ಮಾಡಿ ನೀರನ್ನು ಕಡಿಮೆ ಮಾಡ್ಕೊಂಡು ಬೆಳೀತಕ್ಕಂಥದ್ದು ರೈತರು ಸಕ್ಸಸ್ ಆಗಿದ್ದಾರೆ ಸರ್. ಎಲ್ಲಿ ತೂಬಿನ ಗದ್ದೆ ಪಕ್ಕದಲ್ಲಿ ಇರ್ತಕ್ಕಂಥ ಶ್ರೀ ಮೆಥಡ್ ಮಾಡೋದು ಅಂತ ಸೂಕ್ತ ಆಗಿಲ್ಲ, ರೈತರು ಮಾಡ್ತಾ ಇಲ್ಲ ಸರ್. ಕೊನೆ ಭಾಗದವರು ಮಾಡಿದರೆ ಅದು ಸಕ್ಸಸ್ ಆಗುತ್ತೆ ಸರ್ ಅದು. ಸರ್, ಈಗ ನಿಮಗೆ ರೈತರಿಗೆ ಭತ್ತದ ಸಂಬಂಧವಾಗಿ ಏನಾದ್ರು ಸಮಸ್ಯೆಗಳಿದೆ ನಿಮ್ಮನ್ನು ಕೇಳಬೇಕು ಅಂದರೆ ನಿಮ್ಮ ದೂರವಾಣಿ ಸಂಖ್ಯೆ ಒಂದು ಸರಿ ಹೇಳಿ. ಖಂಡಿತ ಸರ್. ಏನಾದ್ರು ಈ ಭತ್ತದ ಇದರಲ್ಲಿ ಸಮಸ್ಯೆ ತೊಂದರೆಗಳಿದ್ದಂಥ ಸಂದರ್ಭದಲ್ಲಿ ನನ್ನ ಹೆಸರು ಜೆ ಜಿ ರಾಜಣ್ಣ, JSS ICRKVK ಸುತ್ತೂರು. ನನ್ನ ಮೊಬೈಲ್ ನಂಬರು 9444849487836. ಮತ್ತೊಮ್ಮೆ 9444879887836 ಈ ನಂಬರ್ಗೆ ರೈತರು ಬಂದವರು ಕರೆ ಮಾಡ್ಬೋದು ಸರ್. ತುಂಬ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾತು ಇಷ್ಟೊತ್ತು ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ಹಾಗೆಯೇ ರೈತರ ಜೊತೆಗೂ ಕೂಡ ನಿಮ್ಮ ಮಾಹಿತಿಗಳನ್ನ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮಗೂ ಸರ್, ನನಗೆ ಇದುವರೆಗೂ ರೈತ ಬಾಂಧವರಿಗೆ ಒಂದು ಮಾಹಿತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ಸರ್. ಇದುವರೆಗೆ ಭತ್ತದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಈ ವಿಷಯದ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಮೈಸೂರು ತಾಲ್ಲೂಕು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ JG ರಾಜಣ್ಣ, ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಿ ಶಾಂತಕುಮಾರ್. ಈ ಫೋನಿನ್ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ದೀಪಕ್ ಪ್ರಸಾದ್ ಹಾಗೂ ಶ್ರೀನಿವಾಸ್. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿರಂಗ ಕಿಸಾನ್ ವಾಣಿ ಇದುವರೆಗೆ ಪ್ರಸಾರವಾಯಿತು. ಶ್ರೋತೃಗಳೇ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ಇಂದಿನ ಯುವ ಜನರೇ ಭವ್ಯ ಭಾರತದ ಭವಿಷ್ಯ. ಹೌದು, ಮತದಾನ ದೇಶದ ಸಂವಿಧಾನ ನಮಗೆ ನೀಡಿರುವಂತಹ ಮಹತ್ವದ ನಾಗರಿಕ ಸ್ವಾತಂತ್ರ್ಯ ಮತ್ತು ಹಕ್ಕು. ಯಾವುದೇ ಆಸೆ ಆಮಿಷಕ್ಕೆ ಬಲಿಯಾಗಬೇಡಿ, ನಿರಾಸಕ್ತಿ ತೋರಿಸಬೇಡಿ. ನಿಮ್ಮ ಕ್ಷೇತ್ರದ ಮಾಹಿತಿಯನ್ನ ಪಡೆದು ಯೋಗ್ಯ ಜನಪ್ರತಿನಿಧಿಗೆ ತಪ್ಪದೇ ಮತ ಚಲಾಯಿಸಿ. ಇದೇ May 10 ಯಾವುದೇ ಊರಿಗೆ ಹೋಗೋ ಕೆಲಸ ಅದು ಇದು ಅಂತ ಮಾಡದೆ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಭವ್ಯ ಭಾರತದ ಉತ್ತಮ ನಾಗರಿಕರಾಗಿ. ನಮಸ್ಕಾರ. ಆಕಾಶವಾಣಿ ಪ್ರದೇಶ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪೌಷ್ಟಿಕಾಂಶ ಭದ್ರತೆ ಖಾತರಿಯಲ್ಲಿ ಹೈನುಗಾರಿಕೆ ಮಹತ್ವದ ಪಾತ್ರ, ರಾಷ್ಟಪತಿ ದ್ರೌಪದಿ ಮುರ್ಮು. 2030 ಮಲೇರಿಯಾ ಮುಕ್ತ ಭಾರತ ಗುರಿ, ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕ ವಿಧಾನಸಭಾ ಚುನಾವಣೆ, ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ಮುಕ್ತಾಯ. ಐಪಿಎಲ್ ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆ ಖಾತರಿಪಡಿಸುವಲ್ಲಿ ಹೈನುಗಾರಿಕೆ ವಲಯ ಪ್ರಮುಖ ಪಾತ್ರ ವಹಿಸಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಹರಿಯಾಣದ ಕರ್ನಲ್ನಲ್ಲಿ ಇಂದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ರಾಷ್ಟೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆಯ 19ನೇ ಘಟಿಕೋತ್ಸವ ಉದ್ದೇಶಿಸಿ ಅವರು ಮಾತನಾಡಿದರು. ಹೈನುಗಾರಿಕೆ ವಲಯ ದೇಶದ ಜಿಡಿಪಿಗೆ %5 ಕೊಡುಗೆ ನೀಡಿದ್ದು ಸುಮಾರು 8 crore ಕುಟುಂಬಗಳಿಗೆ ಜೀವನಾಧಾರವಾಗಿದೆ. ಹೀಗಾಗಿ ದೇಶದ ಎಲ್ಲರನ್ನೊಳಗೊಂಡ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಹಸು, ಕರು ಸೇರಿದಂತೆ ಜಾನುವಾರುಗಳು ಭಾರತೀಯ ಸಮಾಜ ಮತ್ತು ಸಂಪ್ರದಾಯದ ಸಮಗ್ರ ಭಾಗವಾಗಿದೆ ಎಂದ ಅವರು, ಹೆಚ್ಚು ಹಾಲು ನೀಡುವ ಎಮ್ಮೆ ಮತ್ತು ಹಸುಗಳ ತಳಿಗಳನ್ನು ಸೃಷ್ಟಿಸುವ ತಂತ್ರಜ್ಞಾನವನ್ನು ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವುದು ಸಂತಸದ ಸಂಗತಿ. ಈ ವಲಯದಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಿದ್ದು ಅವರ ಶಿಕ್ಷಣ, ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಅವಕಾಶಗಳು ಸಿಗುವಂತೆ ಮಾಡಬೇಕು ಎಂದು ರಾಷ್ಟಪತಿ ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಅವರು 554 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. 2030 ಮಲೇರಿಯಾ ಮುಕ್ತ ಭಾರತಕ್ಕಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಏಷ್ಯಾ ಪೆಸಿಫಿಕ್ ಮಲೇರಿಯಾ ನಾಯಕರ ಸಮಾವೇಶದಲ್ಲಿ ವರ್ಚುವಲ್ ಮೂಲಕ ಪಾಲ್ಗೊಂಡು ಮಾತನಾಡಿದ ಅವರು, ಮಲೇರಿಯಾ ನಿರ್ಮೂಲನಾ ತಂತ್ರಗಳ ಮೂಲಕ ಭಾರತ ಇಡೀ ಜಗತ್ತಿಗೆ ಹೇಗೆ ಮಾದರಿಯಾಗಿದೆ ಎಂಬುದನ್ನು ವಿವರಿಸಿದರು. ಆರಂಭಿಕ ಹಂತದಲ್ಲೇ ಪತ್ತೆ, ಸಂಪೂರ್ಣ ಚಿಕಿತ್ಸೆ, ನಿಗಾವಹಿಸುವಿಕೆ ಮತ್ತು ಸಂವಹನಾಧಾರಿತ ವರ್ತನೆ ಬದಲಾವಣೆ ಮೊದಲಾದ ಅಂಶಗಳನ್ನು ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿರುವ ಬಗ್ಗೆ ಅವರು ವಿವರಿಸಿದರು. ಮಲೇರಿಯಾ ಕಾಯಿಲೆಯ ರೋಗ ಲಕ್ಷಣಗಳನ್ನು ಗುರುತಿಸುವ ಬಗ್ಗೆ ಆಶಾ ಕಾರ್ಯಕರ್ತೆಯರಿಗೆ ತರಬೇತಿ ನೀಡಲಾಗಿದ್ದು, ಇಂತಹ ಪ್ರಕರಣಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಸದಸ್ಯ ವಿಕೆ ಪೌಲ್, ಮಲೇರಿಯಾ ನಿರ್ಮೂಲನೆಗೆ ಒಟ್ಟಾಗಿ ಶ್ರಮಿಸುವ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು. ಕಳೆದ ವರ್ಷದ ಅಕ್ಟೋಬರ್ನಿಂದ ಆರಂಭಿಸಲಾಗಿರುವ ಕೇಂದ್ರ ಆರೋಗ್ಯ ಸಚಿವಾಲಯದ ದೂರ ಚಿಕಿತ್ಸಾ ಆರೋಗ್ಯ ಸೇವೆ ಸಹಾಯವಾಣಿ ಟೆಲಿಮಾನಸ್ಗೆ ಈವರೆಗೆ 1,00,000 ಹೆಚ್ಚು ಕರೆಗಳು ಸ್ವೀಕೃತವಾಗಿದೆ. ಈ ದಾಖಲೆ ಮಾಡಲು ನೆರವಾದ ದೇಶವಾಸಿಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇವಲ 6 ತಿಂಗಳ ಅವಧಿಯಲ್ಲಿ ಈ ಮೈಲುಗಲ್ಲು ದಾಖಲಿಸಿರುವುದು ಸದೃಢ ಡಿಜಿಟಲ್ ಮಾನಸಿಕ ಆರೋಗ್ಯ ಸೇವಾ ಜಾಲವನ್ನು ದೇಶಾದ್ಯಂತ ವಿಸ್ತರಿಸಲು ಪೂರಕವಾಗಲಿದೆ ಎಂದು ಅವರು ಹೇಳಿದ್ದಾರೆ. ಇಂದು ರಾಷ್ಟೀಯ ಪಂಚಾಯತ್ ರಾಜ್ ದಿನ. ಪಂಚಾಯತ್ ಸಂಸ್ಥೆಗಳ ಸ್ಥಾಪನೆ ಮೂಲಕ ಅಧಿಕಾರ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ತಿಳಿಸಲು ಪಂಚಾಯತ್ ರಾಜ್ ಸಚಿವಾಲಯ ಪ್ರತಿ ವರ್ಷ ಏಪ್ರಿಲ್ 24ರಂದು ಈ ದಿನ ಆಚರಿಸುತ್ತಿದೆ. ದೇಶಾದ್ಯಂತ ಪಂಚಾಯತ್ಗಳ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ಸಬಲೀಕರಣ ಮತ್ತು ಸುಸ್ಥಿರ ಅಭಿವೃದ್ಧಿ ಸಾಧ್ಯವಾಗಿರುವ ಕುರಿತು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸುಡಾನ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಭಾರತ ಆಪರೇಷನ್ ಕಾವೇರಿ ಆರಂಭಿಸಿದೆ. ಸುಮಾರು 500 ಭಾರತೀಯರು ಸುಡಾನ್ ಬಂದರು ತಲುಪಿದ್ದು ಇತರರು ಆಗಮಿಸುತ್ತಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಸುಡಾನ್ನಲ್ಲಿ ಸಿಲುಕಿರುವ ಭಾರತೀಯರನ್ನು ತಾಯ್ನಾಡಿಗೆ ಕರೆತರಲು ವಿಮಾನ ಮತ್ತು ಹಡಗುಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಜೋಜಿಲ್ಲಾ ಪಾಸ್ ಬಳಿ ಹಿಮಪಾತ ಮುಂದುವರೆದಿದ್ದು ಶ್ರೀನಗರ ಕಾರ್ಗಿಲ್ ರಸ್ತೆ ಸತತ 8ನೇ ದಿನವಾದ ಇಂದು ಕೂಡ ಬಂದ್ ಆಗಿದೆ. ಆಹಾರ ಸಾಮಗ್ರಿಗಳಿದ್ದ 8 ವಾಹನಗಳು ಕಳೆದ 18ರಂದು ಹಿಮದಲ್ಲಿ ಸಿಲುಕಿವೆ. ಹಿಮಪಾತದ ಕಾರಣ ನಾಳೆ ಕೂಡ ಈ ಮಾರ್ಗದಲ್ಲಿ ಯಾವುದೇ ವಾಹನ ಸಂಚಾರ ಇರುವುದಿಲ್ಲ ಎಂದು ಟ್ರಾಫಿಕ್ ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ಇಂದು ಮುಕ್ತಾಯಗೊಂಡಿದೆ. ನಾಮಪತ್ರ ವಾಪಸ್ ಪಡೆಯಲು ಇಂದು ಮಧ್ಯಾಹ್ನ 3 ಗಂಟೆಯವರೆಗೆ ಕಾಲಾವಕಾಶವಿತ್ತು. ಈಗಾಗಲೇ ಹಲವಾರು ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಿಂದ 24 ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದಿದ್ದು ಅಂತಿಮವಾಗಿ ಕಣದಲ್ಲಿ 60 ಅಭ್ಯರ್ಥಿಗಳು ಉಳಿದಿದ್ದಾರೆ ಎಂದು ಜಿಲ್ಲಾಧಿಕಾರಿ ರಘುನಂದನ ಮೂರ್ತಿ ಮಾಹಿತಿ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಒಟ್ಟು 76 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿ ಇದ್ದಾರೆ. 14 ಅಭ್ಯರ್ಥಿಗಳು ಇಂದು ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಮುಕ್ತ ಹಾಗೂ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಎಲ್ಲಾ 224 ಕ್ಷೇತ್ರಗಳಲ್ಲಿ ಸಿದ್ದತೆ ಮಾಡಿಕೊಂಡಿದ್ದು ಜಿಲ್ಲಾ ಚುನಾವಣಾಧಿಕಾರಿಗಳ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಹಮ್ಮಿಕೊಳ್ಳಲಾಗಿದೆ. ಮೇ 10ರಂದು ಏಕಕಾಲಕ್ಕೆ ಎಲ್ಲ 224 ಕ್ಷೇತ್ರಗಳಿಗೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಈ ಮಧ್ಯೆ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿ ಮತ ಯಾಚಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಇಂದು ರಾಜ್ಯ ಭೇಟಿ ಸಂದರ್ಭದಲ್ಲಿ ಗುಂಡ್ಲುಪೇಟೆಯ ಬಿಜೆಪಿ ಅಭ್ಯರ್ಥಿ ನಿರಂಜನ್ ಕುಮಾರ್ ಮತ್ತು ಹಾಸನ ಜಿಲ್ಲೆಯ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದರು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ರೋಡ್ ಶೋ ನಡೆಸಿ ಪಕ್ಷದ ಅಭ್ಯರ್ಥಿ ಪರ ಮತ ಯಾಚಿಸಿದರು. ಬಿಜೆಪಿ ನಾಯಕ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದಾವಣಗೆರೆ ಹಾವೇರಿ ಧಾರವಾಡಗಳಲ್ಲಿ ರೋಡ್ ಶೋ ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡು ಪಕ್ಷದ ಅಭ್ಯರ್ಥಿಗಳ ಪರ ಮತ ಯಾಚಿಸಿದರು. ದಾವಣಗೆರೆಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಜೆಪಿ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರಕ್ಕಾಗಿ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ಸ್ಮೃತಿ ಇರಾನಿ ಸೇರಿದಂತೆ ಹಲವು ಹಿರಿಯ ನಾಯಕರು ತಾರಾ ಪ್ರಚಾರಕರಾಗಿ ಸದ್ಯವೇ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಪಕ್ಷದ ವತಿಯಿಂದ ನಾಳೆ ಮತ್ತು ನಾಡಿದ್ದು 2 ದಿನ ವಿಶೇಷ ಮಹಾಪ್ರಚಾರ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ರಾಷ್ಟೀಯ ಮತ್ತು ರಾಜ್ಯದ ನಾಯಕರು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಮಂಗಳೂರಿನಲ್ಲಿ ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿ, ರಾಜ್ಯ ಬಿಜೆಪಿ ಹಮ್ಮಿಕೊಂಡಿರುವ ಮಹಾಪ್ರಚಾರ ಅಭಿಯಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಕಲ ಸಿದ್ದತೆ ಮಾಡಲಾಗಿದೆ ಎಂದರು. ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೇ 3ರಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮೇ 6ರಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕದಲ್ಲಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಪಕ್ಷದ ಅಭ್ಯರ್ಥಿ ಮಹಾಂತೇಶ ಕಡಾಡಿ ಪರ ಮತ ಯಾಚಿಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಇತ್ತೀಚೆಗೆ ಹೊಸದಾಗಿ ಪಕ್ಷ ಸೇರಿದ ಲಕ್ಷ್ಮಣ ಸವದಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಕಾಶ್ ರಾಥೋಡ್, ಪಕ್ಷದ ಜಿಲ್ಲಾಧ್ಯಕ್ಷ ವಿನಯ ನವಲಗಟ್ಟಿ ಹಾಜರಿದ್ದರು. ಜೆಡಿಎಸ್ ಪಕ್ಷದ ಹಿರಿಯ ಧುರೀಣ ಎಚ್ಡಿ ದೇವೇಗೌಡ ತುಮಕೂರು ಜಿಲ್ಲೆಯ ಅನೇಕ ಕಡೆ ಇಂದು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಆಮ್ ಆದ್ಮಿ, ಬಿಎಸ್ಪಿ ಸೇರಿದಂತೆ ವಿವಿಧ ನೋಂದಾಯಿತ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು, ಪಕ್ಷೇತರರು ಸಹ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಮತ ಯಾಚಿಸುತ್ತಾರೆ ಎಂದು ವರದಿಯಾಗಿದೆ. ಕ್ರೀಡಾ ವಲಯದಲ್ಲಿ ಮೂಲಸೌಲಭ್ಯ ಹೆಚ್ಚಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಶ್ರಮಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಮಣಿಪುರದಲ್ಲಿ ಕ್ರೀಡಾ ಸಚಿವರ ಚಿಂತನ ಶಿಬಿರಕ್ಕೆ ವರ್ಚುವಲ್ ಮಾದರಿಯಲ್ಲಿ ಚಾಲನೆ ನೀಡಿ ಅವರು ಮಾತನಾಡಿದರು. ವಿವಿಧ ಕ್ರೀಡಾಕೂಟಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಭಾರತದ ಈಶಾನ್ಯ ಪ್ರದೇಶದ ಅಥ್ಲೀಟ್ಗಳನ್ನು ಪ್ರಧಾನಿ ಇದೇ ಸಮಯದಲ್ಲಿ ಶ್ಲಾಘಿಸಿದರು. ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಲು, ಬೆಂಬಲಿಸಲು ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಅವರ ಯಶಸ್ಸನ್ನು ಖಚಿತಪಡಿಸಲು ದೇಶದ ಕ್ರೀಡಾ ವಲಯದಲ್ಲಿ ಮೂಲಸೌಕರ್ಯವನ್ನು ಮತ್ತಷ್ಟು ಸುಧಾರಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಕಳೆದ ವರ್ಷ ಭಾರತವು ಹಲವು ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಕಂಡಿದೆ ಎಂದು ಪ್ರಧಾನಿ ಹೇಳಿದರು. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಮಾತನಾಡಿ, ದೇಶದಲ್ಲಿ ಕ್ರೀಡೆಯನ್ನು ಉತ್ತೇಜಿಸಲು ಕೇಂದ್ರ, ರಾಜ್ಯಗಳು ಮತ್ತು ಸಂಬಂಧಪಟ್ಟವರ ನಡುವೆ ಪರಸ್ಪರ ಸಹಕಾರ ಅಗತ್ಯ ಎಂದರು. ಮಣಿಪುರ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಆಕಾಶವಾಣಿ ಇಂದು ರಾತ್ರಿ 9:30 ದ್ವಿಭಾಷಾ ನೇರ ಫೋನ್ಇನ್ ಕಾರ್ಯಕ್ರಮ ಪಬ್ಲಿಕ್ ಸ್ಪೀಕ್ನಲ್ಲಿ ರೋಗ ನಿಯಂತ್ರಣಕ್ಕಾಗಿನ ರಾಷ್ಟೀಯ ಕೇಂದ್ರ ಮತ್ತು ಜನ್ಯ ರೋಗ ನಿಯಂತ್ರಣ ಕಾರ್ಯಕ್ರಮದ ಮಾಜಿ ನಿರ್ದೇಶಕ ಡಾ ಅಕ್ಷಯ್ ಧರಿವಾಲ್ ಅವರೊಂದಿಗೆ ಚರ್ಚೆ ಪ್ರಸಾರ ಮಾಡಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೌಷ್ಟಿಕಾಂಶ ಭದ್ರತೆ ಖಾತರಿಯಲ್ಲಿ ಹೈನುಗಾರಿಕೆ ಮಹತ್ವದ ಪಾತ್ರ, ರಾಷ್ಟಪತಿ ದ್ರೌಪದಿ ಮುರ್ಮು. 2030 ವೇಳೆಗೆ ಮಲೇರಿಯಾ ಮುಕ್ತ ಭಾರತ ಗುರಿ, ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕ ವಿಧಾನಸಭಾ ಚುನಾವಣೆ ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ಮುಕ್ತಾಯ. ಐಪಿಎಲ್ ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ. ಅವರ ಸಾಹಿತ್ಯ ಜಿಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ. ಅದೇ ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು ಬೇಟೆ ಆಡುತ್ತಿದೆ. ಭಯವ ತುಂಬಿದೆ, ಭಯವ ತುಂಬಿದೆ, ಭಯವ ತುಂಬಿದೆ. ಅದೇ ಕಣ್ಣು, ಅದೇ ಕಣ್ಣು. ಹಾಗೆ ಹಿಂದೆ ಬರುತ್ತಿದೆ, ಬಿರುಳಲಿ ಸುಳಿವ ಮಿಂಚಿನ ಹಾಗೆ ಕಣ್ಣನು ಚುಚ್ಚುತ್ತಿದೆ. ನೆಲವನ್ನು ಬಗೆದು ಮಣ್ಣಾಗಿರುವ ನಿಜವ ಹುಡುಕುತ್ತಿದೆ. ಪ್ರಾಣವ ತೆಗೆದರು ಕಂಗಳು ಬದುಕಿ ಹೆದರಿಸಿ ನಡುಗಿಸಿದೆ. ಅದೇ ಕಣ್ಣು ಅದೇ ಕಣ್ಣು ಬೇಟೆ ಆಡುತ್ತಿದೆ. ಭಯವ ತುಂಬಿದೆ, ಭಯವ ತುಂಬಿದೆ, ಭಯವ ತುಂಬಿದೆ. Whoa.